ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಬೇಕು ಹೆರಿಯೋ ದಿಸ್ಗ ಎಡೆ ಮುರುಗಿ ಬಿಗಿಬೇಕಂತ ಇದೆ ಸರಿದಿ ಇದೆ ಖರೀದಿ ಇದೆ ಸರಿದಿ ಇದೆ ಖರೀದಿ ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು.